ಭವಿಷ್ಯ ಕಾಲ ಕೂಡಿಸಿಕೊಡಬೇಕು. ಭವಿಷ್ಯ ಕಾಲ ಕೂಡಿಸಿಕೊಡಬೇಕು ತಿಳಿ ಆರೋಗ್ಯವಾದ ಮಣ್ಣ, ಆರೋಗ್ಯವಾದ ಮಣ್ಣ, ಆರೋಗ್ಯವಾದ ಮಣ್ಣ, ಆರೋಗ್ಯವಾದ ಮಣ್ಣ, ಆರೋಗ್ಯವಾದ ಮಣ್ಣ, ಆರೋಗ್ಯವಾದ ಮಣ್ಣ, ಆರೋಗ್ಯವಾದ ಮಣ್ಣ. ನಿತಿನ್ ರಾಜಾರಾಮ್ ಶಾಸ್ತ್ರಿಯವರ ಸ್ವರದಲ್ಲಿದ್ದ ಕೆಲವು ಕೃಷಿ ಹಾಡುಗಳನ್ನು ಕೇಳುತ್ತಿದ್ದೀರಿ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿರಂಗದಲ್ಲಿ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ, ವಿಸಿ ಫಾರಂ, ಮಂಡ್ಯ. ಜೀವನವೆಷ್ಟು ಚೆನ್ನ.